ಸಮರಭ್ಯಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಗರ ತೋಟಗಾರಿಕೆ ಕುರಿತು ಡಾ ಎಂ ಶಾಲಿನಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಂತರ ತಿಪಟೂರು ತಾಲೂಕಿನ ಅರಳಗುಪ್ಪೆ ಗ್ರಾಮದ ವಿಶಾಲಮ್ಮ ಮತ್ತು ಸಂಗಡಿರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಬಹುದು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಅರೆರೆ, ಹುಷಾರಾಗಿರಿ, ಇಲ್ಲಾಂದ್ರೆ ಜೇಬಿಗೆ ಕತ್ತರಿ. ಇಲ್ಲ, ನನ್ನ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಬ್ಯಾಂಕ್ ನಲ್ಲಾಗಿದೆ ರಿಜಿಸ್ಟರ್ಡ್. ಅದಕ್ಕೆ ಡಿಜಿಟಲ್ ಪೇಮೆಂಟ್ ನಲ್ಲಿ ಮೋಸ ಆದ್ರೆ ಆಗ ಅಲರ್ಟ್ ಸಿಗುತ್ತೆ ತಕ್ಷಣ. ಆದ್ರೆ ಹಣ ಹೋಗುತ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಹಣ ಹೋಗಲ್ಲ. ನೀವು ಜಾಗರೂಕರಾಗಿದ್ರೆ ಯಾವುದೇ ನಷ್ಟ ಆಗಲ್ಲ. ಮತ್ತೆ ಕೇಳಿ, ನೀವು ಟೈಮ್ಗೆ ದೂರು ನೀಡಿರಿ, ರಿಫಂಡ್ ಕೂಡ ಪಡೆಯಿರಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. ಬಡ್ಡಿ ದರಗಳಲ್ಲಿ 3-4% ವರೆಗಿನ ಕಡಿತ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ತ್ವರೆ ಮಾಡಿ, ಸೀಮಿತ ಅವಧಿಯ ಕೊಡುಗೆ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಕಂಡೀಷನ್ ಸಪ್ಲೈ. ಕಿಸಿ ಘರ್ ಕೆ ಅಂದರ್ ಬಾಲಕ ಅಪಾಹಿಜ ನ ಹೋ, ಗಂಭೀರ ಬಿಮಾರಿ ಕಾ ಶಿಕಾರ ನ ಹೋ, ಔರ್ ಗರೀಬ್ ಮಾ ಬಾಪ್ ಕೋ ಬಹುತ್ ಬಡೆ ಆರ್ಥಿಕ ಬೋಝ ಕಾ ಸಂಕಟ ಬನ್ನಾ ನ ಪಡೆ. ಯುಎನ್ ಸೆ ಟೀಕಾಕರಣ ಮೇ ಹೋ ಸಬ್ಕಿ ಭಾಗೀದಾರಿ. आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. नगर ತೋಟಗಾರಿಕೆ ಕುರಿತು ಡಾಕ್ಟರ್ ಎಂ ಶಾಲಿನಿ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನಗರ ತೋಟಗಾರಿಕೆ ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶಾಲಿನಿ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಎಲ್ಲ ಕೃಷಿ ಯುವಕರಿಗೂ ನಮಸ್ಕಾರ. ಡಾಕ್ಟರ್ ಶಾಲಿನಿ ಅವರೇ, ಇವತ್ತು ನಮಗೆ ಈ ತೋಟಗಾರಿಕೆ, ಅದೇ ನಗರ ತೋಟಗಾರಿಕೆ ಅಂದ್ರೇನು, ನಗರ ತೋಟಗಾರಿಕೆಯಲ್ಲಿ ಏನೇನು ವಿಷಯಗಳು ಬರ್ತವೆ, ನಗರ ತೋಟಗಾರಿಕೆ ಯಾರು ಮಾಡಬಹುದು, ಹಿಂಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ಬೇಕು ನಮಗೆ. ಸರ್, ಫಸ್ಟ್ ನಗರ ತೋಟಗಾರಿಕೆ ಅಂತ ಅಂದಾಗ ನಗರ ಪ್ರದೇಶದಲ್ಲಿ ಏನು ಇರುವಂತಹ ಸೀಮಿತವಾಗಿರುವಂತಹ ಜಾಗದಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದಂತಹ ತರಕಾರಿ ಇರ್ಬೋದು, ಹಣ್ಣಿನ ಬೆಳೆಗಳಿರ್ಬೋದು, ಅಥವಾ ಹೂವಿನ ಬೆಳೆಗಳು, ಔಷಧಿ ಸಸ್ಯಗಳು ಮತ್ತೆ ಅಲಂಕಾರಿಕ ಸಸ್ಯಗಳನ್ನು ನಾವು ಬೆಳೆಯುವಂತದನ್ನೇ ನಗರ ತೋಟಗಾರಿಕೆ ಅಂತೇವೆ. ತೋಟಗಾರಿಕೆಯನ್ನು ನಗರ ಪ್ರದೇಶಗಳಲ್ಲಿ ನಾವು ಪ್ರೋತ್ಸಾಹಿಸುವ ಇದೊಂದು ವಿಧಾನ. ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ತೋಟಗಾರಿಕೆ ಅಂದ ತಕ್ಷಣ ದೊಡ್ಡ ದೊಡ್ಡ ತೋಟದ ಇರ್ತೇವೆ, 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ, ಹೀಗೆ ಎಕರೆಗಟ್ಟಲೆ ಇರ್ತದೆ. ಈಗ ನಗರ ಅಂದ ತಕ್ಷಣ ನಮ್ಗೆ ಎಕರೆ ಪ್ರಶ್ನೆನೆ ಬರೋದಿಲ್ಲ, ಅಲ್ಲಿ ಒಂದು ಗುಂಟೆನೂ ಪ್ರಶ್ನೆ ಬರಲ್ಲ. ಹೌದಲ್ಲ, ಜಾಗನೇ ಅಲಭ್ಯತೆ ಇರ್ತದೆ. ಹಿಂಗೆ ನಗರ ತೋಟಗಾರಿಕೆ ಅಂದ್ರೇನು, ನಗರ ತೋಟಗಾರಿಕೆ ಹೆಂಗ್ ಮಾಡಬಹುದು ಅಂತ ಕುತೂಹಲ ಇರುತ್ತೆ. ಹೌದಲ್ಲ, ಅಲ್ಲ. ಹೌದು ಸರ್, ನಗರ ತೋಟಗಾರಿಕೆ ಅಂತಂದಾಗ ಎಲ್ಲರೂ ಅದೇ ತೋಟಗಾರಿಕೆ ಅಂದಿದ ತಕ್ಷಣ ಎಲ್ಲರೂ ಅನ್ಕೊಳ್ಳೋದು ಒಂದ್ ಎಕರೆ, ಅರ್ಧ ಎಕರೆ ಅಥವಾ ಎರಡೆಕರೆ ಜಮೀನಲ್ಲಿ ನಾವು ಹಣ್ಣು ತರಕಾರಿಗಳು ಬೆಳೆಯೋದು ಅಂತ ಅನ್ಕೊಂತಾರೆ. ಆದ್ರೆ ಈಗ ನಗರ ಪ್ರದೇಶ ಅಂತಂದಾಗ ಈಗ 1990ರಲ್ಲೇ ತಗೊಂಡ್ರೆ ಈಗ ನಮ್ಮ ಬೆಂಗಳೂರು ಅಂತ ನಗರದಲ್ಲಿ 68% ಹಸಿರುಮಯವಾಗಿತ್ತು ಸರ್. ಆದ್ರೆ ಈಗ ಅಂದ್ರೆ 20-25 ತಗೊಂಡ್ರೆ ಕೇವಲ 2-3% ಹಸಿರುಮಯವಾಗಿರೋದು, ಎಲ್ಲೋ 93-95% ಕಾಂಕ್ರೀಟ್ ಮಯವಾಗಿದೆ. ಆದ್ರೆ ಇರುವಂತ ಜಾಗದಲ್ಲೇ ನಾವು ಏನು ಸೀಮಿತವಾಗಿ ಸಿಗುತ್ತೋ, ಮನೆ ಮುಂದೆ ಇರ್ಬೋದು ಅಥವಾ ಹಿಂದೆ ಇರ್ಬೋದು ಅಥವಾ ಬಾಲ್ಕನಿಗಳಲ್ಲಿ, ಆಮೇಲೆ ಮನೆ ಮೇಲೆ ಟೆರೆಸ್ ಅಂತ ಅಂದ್ರೆ ಮೇಲ್ಛಾವಣಿ ಅಂತೀವಿ, ಅಂತ ಇರುವಂತ ಜಾಗಗಳಲ್ಲಿ ನಾವು ಏನು ಗಿಡಗಳನ್ನು ಇರ್ಬೋದು ತೋಟಗಾರಿಕಾ ಗಿಡಗಳನ್ನು ಬೆಳ್ಕೊಳ್ಳೋದೇ ನಗರ ತೋಟಗಾರಿಕೆ. ಅಂದ್ರೆ ಇಲ್ಲೂ ನಾವು ಸ್ವಲ್ಪ ಮಟ್ಟಿಗೆ ತೋಟಗಾರಿಕೆನ ಮಾಡ್ಕೊಳ್ಬಹುದು, ಖಂಡಿತವಾಗಿಯೂ ಮಾಡ್ಕೊಬಹುದು. ಅಂದ್ರೆ ಈಗ ಟೆರೆಸ್ ಗಾರ್ಡನ್ ನೀವ್ ಹೇಳ್ದಂಗೆ ಏನೇನು ಮಾಡಬಹುದು ಅಲ್ಲೆಲ್ಲವಾ? ಈಗ ಟೆರೆಸ್ ಗಾರ್ಡನಿಂಗ್ ಮಾಡ್ಕೊಬಹುದು, ಬಾಲ್ಕನಿಯಲ್ಲಿ ಜಾಗ ಇರುತ್ತೆ, ಬಾಲ್ಕನಿ ಗಾರ್ಡನಿಂಗ್ ಅಂತ ಮಾಡ್ಕೊಬಹುದು. ಅದ್ರ ಜೊತೆಗೆ ಈಗ ಇತ್ತೀಚೆಗೆ ಹೈಡ್ರೋಪೋನಿಕ್ಸ್ ಅಂತ ಬರ್ತಾ ಇದೆ, ಅಂದ್ರೆ ಬರೀ ನೀರಲ್ಲೇ ಬೆಳೆಯೋ ಅಂತ ಕೃಷಿನ ಹೈಡ್ರೋಪೋನಿಕ್ಸ್ ಅಂತೀವಿ, ಅಕ್ವಾಪೋನಿಕ್ಸ್ ಅಂತೀವಿ, ಅಂದ್ರೆ ಮೀನಿನ ಜೊತೆಗೆ ಕೃಷಿ ಬೆಳೆಗಳನ್ನು ಬೆಳೆಯೋದನ್ನು ಅಕ್ವಾಪೋನಿಕ್ಸ್ ಅಂತೀವಿ. ಈ ತರ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ನಮ್ಮ ನಗರ ತೋಟಗಾರಿಕೆಯನ್ನು ನಾವು ಮಾಡ್ಕೊಬಹುದು ಸರ್. ಅಲ್ಲ, ಈಗ ಇರೋದೇ ನಾವೊಂದು 1,000 ಸ್ಕ್ವೇರ್ ಫೀಟ್ ಏರಿಯಾ ಮನೆ ಅಂತ ಇಟ್ಕೊಳ್ರಿ, ಆ ಜಾಗದಲ್ಲಿ ನಾವು ಈಗ ನಗರ ತೋಟಗಾರಿಕೆ ಏನ್ ಮಾಡಬಹುದು ಸಾಮಾನ್ಯವಾಗಿ? ಈಗ 1,000 ಸ್ಕ್ವೇರ್ ಫೀಟ್ ಅಂತಂದ್ರು ಮೇಲೆ ಚಾವಣಿಯಲ್ಲಿ ಅಥವಾ ಕೈ ತೋಟ ಮುಂದೆ ಇರೋ ಜಾಗದಲ್ಲೇನೆ ನಾವು ಒಂದು ಪ್ಲಾನ್ ಮಾಡ್ಕೊಬೇಕಾಗುತ್ತೆ, ಅಂದ್ರೆ ಒಂದು ಲೇಔಟ್ ಮಾಡ್ಕೊಬೇಕಾಗುತ್ತೆ, ಯಾವ ಜಾಗದಲ್ಲಿ ನಾವು ಹಣ್ಣಿನ ಬೆಳೆಗಳನ್ನು ಬೆಳ್ಕೊಬಹುದು. ಅಂದ್ರೆ ಈಗ ಮಧ್ಯದಲ್ಲಿ ಖಂಡಿತವಾಗಿಯೂ ಬೆಳೆಯಬಹುದು ಸರ್. ಅಂದ್ರೆ ಮೇಲ್ಛಾವಣಿಯಲ್ಲಿ ಅಂತ ಬಂದಾಗ, ಯಾಕಂದ್ರೆ ಈಗ ಇತ್ತೀಚೆಗೆ ಮುಂದೆ ಯಾರು ಜಾಗ ಬಿಟ್ಟಿರೋದಿಲ್ಲ ಮೇಲ್ಛಾವಣಿನೇ ಅಂತ ತಗೊಂಡಾಗ, ಮೇಲ್ಛಾವಣಿಯಲ್ಲಿ ಸುತ್ತಲೂ ನಾವು ಹಣ್ಣಿನ ಬೆಳೆಗಳನ್ನ ಬೆಳ್ಕೊಂಡು ಮಧ್ಯಭಾಗದಲ್ಲಿ ಹೂ ಮತ್ತು ತರಕಾರಿ ಬೆಳೆಗಳನ್ನ ಬೆಳ್ಕೊಳ್ಳೋದು ಸೂಕ್ತ. ಏಕೆ ಅಂತಂದ್ರೆ ಹಣ್ಣಿನ ಬೆಳೆಗಳನ್ನ ಮಧ್ಯೆ ಬೆಳೆದಾಗ ಮತ್ತೆ ಪಕ್ಕದಲ್ಲಿ ಏನಾದ್ರೂ ನಾವು ತರಕಾರಿ ಬೆಳೆಗಳನ್ನ ಬೆಳೆದ್ರೆ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ದು ನೆರಳು ಬರೋದ್ರಿಂದ ಸರಿಯಾಗಿ ತರಕಾರಿ ಮತ್ತೆ ಹೂವಿನ ಬೆಳೆಗಳು ಸರಿಯಾಗಿ ಬರೋದಿಲ್ಲ. ಅದರಿಂದ ನಾವು ಹಣ್ಣಿನ ಬೆಳೆಗಳನ್ನು ಸುತ್ತು ಬೆಳ್ಕೊಂಡು ಮಧ್ಯದಲ್ಲಿ ಹೂ ಮತ್ತು ತರಕಾರಿಗಳನ್ನ ಬೆಳೆಗಳನ್ನ ಬೆಳೆಯೋದು ಸೂಕ್ತ ಸರ್. ಆಮೇಲೆ ಯಾವುದೇ ಒಂದು ಈಗ ಮೇಲ್ಛಾವಣಿಯಲ್ಲಿ ಅಥವಾ ಟೆರೆಸ್ ಗಾರ್ಡನಿಂಗ್ ಅಂತ ಬಂದಾಗ ನಾವು ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಕುಂಡಗಳನ್ನ ಅಂದ್ರೆ ಪಾಟ್ಸ್ ಅಂತ ಅಂತೀವಿ ಅಥವಾ ಗ್ರೋ ಬ್ಯಾಗ್ಸ್ ಅಂತೀವಿ, ಅವುಗಳನ್ನ ಯಾವ ರೀತಿ ನಾವು ಆಯ್ಕೆ ಮಾಡ್ಕೊಳ್ಳೋದು ಸಹ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಹಣ್ಣಿನ ಬೆಳೆಗಳಿಗಾದ್ರೆ ನಾವು ದೊಡ್ಡ ಗಾತ್ರದ ಕುಂಡಗಳನ್ನು ಅಥವಾ ದೊಡ್ಡ ಗಾತ್ರದ ಗ್ರೋ ಬ್ಯಾಗ್ಸ್ ನ ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಅದೇ ನಾವು ಹೂವು ಮತ್ತು ತರಕಾರಿಗಳು ಅಂತ ಬಂದಾಗ ಸಣ್ಣ ಗಾತ್ರದ ಕುಂಡಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಮೇಲ್ಛಾವಣಿಯಲ್ಲಿ ನಗರ ತೋಟಗಾರಿಕೆಯನ್ನು ಮಾಡ್ಕೊಬಹುದು. ಅಲ್ಲ, ಈಗ ಮೇಲ್ಛಾವಣಿ ಅಂದ್ರೆ ಮೇಲ್ಛಾವಣಿಯಲ್ಲಿ ನಾವು ಈಗ ಕುಂಡ ಇಟ್ವಿ, ಕುಂಡದಲ್ಲಿ ನೀರು ವ್ಯತ್ಯಯ ಆಗ್ಬಹುದಲ್ಲ ಅಥವಾ ನೀರು ಅದು ಛಾವಣಿ ಮೇಲೆ ಬೀಳ್ಬಹುದಲ್ಲ, ಅದರಿಂದ ಏನು ಸಮಸ್ಯೆ ಆಗ್ಬಹುದು ಅಂತ ನಮ್ಮ ಮನೆಯವರಿಗೆ ಸ್ವಲ್ಪ ಭಯ ಆಗ್ಬಹುದಲ್ಲ? ಹೌದು ಹೌದು, ಅದಕ್ಕೆ ಮೊದಲೇ ಏನಪ್ಪ ಅಂತಂದ್ರೆ ಈಗ ನಾವು ಟೆರೆಸ್ ಗಾರ್ಡನಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂತೀವಿ ಅಂದಾಗ ಯಾವಾಗ್ಲೂ ಟೆರೆಸ್ ಅಲ್ಲಿ ಅದು ಮೇಲ್ಛಾವಣಿ ವಾಟರ್ ಪ್ರೂಫಿಂಗ್ ಮಾಡ್ಬೇಕಾಗುತ್ತೆ, ಅಥವಾ ಅದು ಮೇಲ್ಛಾವಣಿಯಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡೋದಿಕ್ಕೆ ಅಂತಾನೆ ಕೆಲವು ಮ್ಯಾಟ್ಸ್ ಬರುತ್ತೆ, ಆಮೇಲೆ ಪಾಲಿಥಿನ್ ಶೀಟ್ ಬರುತ್ತೆ, ಅವುಗಳನ್ನೆಲ್ಲ ಮೇಲೆ ಹಾಕಿ ಅದ್ರ ಮೇಲೆ ನಾವು ಪಾಟ್ಗಳನ್ನಿಟ್ಟು ಗಿಡಗಳನ್ನ ಬೆಳ್ಕೊಬಹುದು. ಹಾಗಿದ್ರೆ ಅಲ್ಲಿ ಮಾಡೋ ಸಾಧ್ಯತೆ ಇದೆ? ಖಂಡಿತವಾಗಿಯೂ ಇದೆ ಸರ್. ಸಾಕಷ್ಟು ಜನ ಯಶಸ್ಸನ್ನು ಕಂಡಾರೆ, ಯಶಸ್ಸನ್ನು ಕಂಡಿದ್ದಾರೆ ಸರ್. 10 ಸಸ್ಯಗಳನ್ನ ನಮ್ಮ ಮೇಲ್ಛಾವಣಿಯಲ್ಲಿ ಮನೆ ಮೇಲ್ಛಾವಣಿಯಲ್ಲಿ ಬೆಳ್ಕೋಬಹುದು, ಖಂಡಿತವಾಗಿಯೂ ಬೆಳ್ಕೊಬಹುದು. ಈಗ ತಾವು ಹೇಳಿದ್ರಿ ಒಂದು 1,000 ಸ್ಕ್ವೇರ್ ಫೀಟ್ ಒಂದು ಜಾಗದಲ್ಲಿ ನಾವು ಏನೇನ್ ಮಾಡಬಹುದು, ಏನೇನ್ ಮಾಡೋ ಸಾಧ್ಯತೆ ಇದೆ ಸರ್? 1,000 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ತರಕಾರಿ ಬೆಳೆಗಳು ಅಂತಂದಾಗ ನಾವು ಅದರದ್ದು ಸೀಸನ್ ನೋಡ್ಕೊಬೇಕಾಗುತ್ತೆ, ಅಂದ್ರೆ ಹಂಗಾಮ್ ನೋಡ್ಕೊಬೇಕಾಗುತ್ತೆ. ನಮ್ಗೆಲ್ಲ ಗೊತ್ತೇ ಇದೆ, ಒಂದು ಕುಟುಂಬದಲ್ಲಿ 4-5 ಜನ ಮಾತ್ರ ಇರುವಂತ ಕುಟುಂಬಗಳು ಅಂತ ತಗೊಂಡಾಗ ನಾವು ರೊಟೇಷನ್ ಬೇಸಿಸ್ ಅಲ್ಲಿ, ಅಂದ್ರೆ ಒಂದು ಬೆಳೆ ಆಗಿದ ತಕ್ಷಣ ಇನ್ನೊಂದು ಬೆಳೆ, ಅಂದ್ರೆ ಪ್ರತಿ ಸಲ ನಾವು 3-4 ತರಕಾರಿ ಬೆಳೆಗಳು ನಮ್ಗೆ ಸಿಗೋ ತರ ನಾವು ಬೆಳ್ಕೊಳ್ಬಹುದು. ತರಕಾರಿ ಬೆಳೆಗಳ ಜೊತೆಗೆ ನಾವು ಹೂವಿನ ಬೆಳೆಗಳು ಅಂತ ಬಂದಾಗ ಎಲ್ಲಾ ಹೂವಿನ ಬೆಳೆಗಳು ಬೆಳೆಯೋದಿಕ್ಕಾಗಲ್ಲ, ಗುಲಾಬಿ ಅಥವಾ ಚೆಂಡು ಇರ್ಬೋದು ಅಥವಾ ಮಲ್ಲಿಗೆ, ಕನಕಾಂಬರ, ಸೇವಂತಿಗೆ, ಈ ತರ ಬೆಳೆಗಳನ್ನ ನಾವು ಬೆಳ್ಕೊಬಹುದು. ಅದು ಜೊತೆಗೆ ನಮ್ಗೆ ಪೂಜೆಗೂ ಅನುಕೂಲ ಆಗುತ್ತೆ, ನಾವು ಖರ್ಚನ್ನು ಕಡಿಮೆ ಮಾಡಬಹುದು. ಹಾಗೆ ನಾವು ಹಣ್ಣಿನ ಬೆಳೆಗಳು ಅಂತ ಬಂದಾಗ ಎಲ್ಲಾ ಹಣ್ಣಿನ ಬೆಳೆಗಳು ನಾವು ಬೆಳೆಯಕ್ ಆಗೋದಿಲ್ಲ ಸರ್. ಸೀಬೆ, ನಿಂಬೆ, ಆಮೇಲೆ ಪಪ್ಪಾಯ, ಬಾಳೆ, ಆಮೇಲೆ ದಾಳಿಂಬೆ, ಬಾಳೆ ಖಂಡಿತವಾಗಿ ದೊಡ್ಡ ದೊಡ್ಡ ಕುಂಡಗಳು ಅಂತ ಹೇಳಿದ್ನಲ್ಲ ಸರ್, ಕೆಲವರೆಲ್ಲ ಡ್ರಮ್ಸ್ ಇಟ್ಟಿರ್ತಾರೆ ಅಥವಾ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ಸ್ ಬರುತ್ತೆ, ಅವುಗಳನ್ನ ಇಟ್ಕೊಂಡು ನಾವು ಬೆಳಿಬಹುದು. ಇವೆಲ್ಲ ಬೆಳೆಗಳನ್ನು ನಾವು ತಾರಸಿಯಲ್ಲಿ ಬೆಳೆ ಹಾಕಬಹುದು. ನಾವಲ್ಲಿ G9 ಸರ್ ಹಾಕ್ಬಹುದು. ಈಗಾಗ್ಲೇ ತುಂಬಾ ಜನ ಟೆರಸ್ ಅಲ್ಲಿ ಹಣ್ಣಿನ ಬೆಳೆಗಳು ಬೆಳೀತಾ ಇದ್ದಾರೆ. ಇನ್ನೊಂದು ಡಾಕ್ಟರ್ ಶಾಲಿನಿ ಅವರೇ, ಈಗ ಈ ನಗರ ತೋಟಗಾರಿಕೆಯಿಂದ ಅನೇಕ ಅನುಕೂಲತೆಗಳು ಇದಾವೆ ಅಂತ ನಾವು ಕೇಳಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಆರೋಗ್ಯದ ಮೇಲೆ ಮತ್ತು ಪರಿಸರದ ಮೇಲೆ ಯಾವುದು ಇದರಲ್ಲಿ ಪರಿಣಾಮ ಆಗುತ್ತೆ, ಇದ್ರ ಬಗ್ಗೆ ಹೇಳಿ. ನಗರ ತೋಟಗಾರಿಕೆ ಮಾಡೋದ್ರಿಂದ ಈಗಾಗಲೇ ನಾನು ಹೇಳಿದೆ, ಹಣ್ಣು ತರಕಾರಿಗಳು ಇವುಗಳನ್ನೆಲ್ಲ ಬೆಳ್ಕೊಬಹುದು ಅಂತ. ಆರೋಗ್ಯದ ದೃಷ್ಟಿ ಅಂತ ಬಂದಾಗ ನಮ್ಗೆ ಈಗ ಗೊತ್ತೇ ಇದೆ, ನಮ್ಗೆ ರಸಾಯನ ಇರೋಂತ ತರಕಾರಿಗಳೇ ಜಾಸ್ತಿ ಸಿಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಮಿಕಲ್ಸ್ ಜಾಸ್ತಿ ಸಿಂಪರಣೆ ಮಾಡಿರುವಂತ ತರಕಾರಿಗಳು ಮತ್ತೆ ಹಣ್ಣು ಹಂಪಲುಗಳನ್ನ ನಾವು ಸೇವನೆ ಮಾಡಿ ನಮ್ಗೆ ಎಲ್ಲಾ ನಮ್ಮ ದೇಹದಲ್ಲಿರುವ ಎಲ್ಲಾ ಅಂಗಗಳ ಮೇಲೂ ಸಹ ದುಷ್ಪರಿಣಾಮ ಬೀರ್ತಾ ಇದೆ. ಅದರಿಂದ ಈಗ ಇತ್ತೀಚೆಗೆ ನೋಡಿರ್ಬೋದು, ಹೆಚ್ಚಾಗಿ ನಾವು ಕ್ಯಾನ್ಸರ್ ಅಂತ ಜಾಸ್ತಿ ಮಾತನಾಡ್ತಾ ಇದ್ದೇವೆ, ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಅನ್ನೋದ್ರ ಬಗ್ಗೆನೂ ಜಾಸ್ತಿ ಮಾತಾಡ್ತಾ ಇದ್ದೇವೆ, ಆಮೇಲೆ ನರ್ವಸ್ ಜಾಸ್ತಿ ವೀಕ್ ಆಗಿರೋದ್ರ ಬಗ್ಗೆನೂ ನಾವು ಜಾಸ್ತಿ ಕೇಳ್ತಾ ಇದ್ದೇವೆ. ಇವೆಲ್ಲಾನು ದುಷ್ಪರಿಣಾಮಗಳು ಜಾಸ್ತಿ ಇರೋದ್ರಿಂದ ನಾವು ರಸಾಯನ ಮುಕ್ತವಾಗಿರುವಂತ ಹಣ್ಣು ತರಕಾರಿಗಳು ನಾವೇ ಬೆಳ್ಕೊಂಡು ನಾವು ಸೇವಿಸೋದಾದ್ರೆ ನಮ್ಗೆ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ನಮ್ಗೆ ಯಾವುದೇ ಒಂದು ಊಟ ಅಂತ ಬಂದಾಗ ಸಮತೋಲನವಾದ ಆಹಾರವನ್ನು ನಾವು ತಗೊಳ್ಬೇಕಾಗುತ್ತೆ. ಅಂದ್ರೆ ದವಸ ಧಾನ್ಯಗಳನ್ನು ನಾವು ಎಲ್ಲಾ ಡೈಲಿ ಮೂರು ಹೊತ್ತು ನಾವು ಅಂದ್ರೆ ಸೇವಿಸ್ತಾ ಬಂದೇವೆ, ಅದ್ರ ಜೊತೆಗೆ ಹಣ್ಣು ಹಂಪಲುಗಳನ್ನು ನಾವು ಸೇವಿಸಬೇಕಾಗುತ್ತೆ. ಸಮತೋಲನ ಆಹಾರ ಅಂತ ಬಂದಾಗ 285-300 ಗ್ರಾಮ್ ಅಷ್ಟು ತರಕಾರಿಗಳನ್ನ ಪ್ರತಿದಿನ, ಹಾಗೆ ಒಂದು 85 ಗ್ರಾಮ್ ಅಷ್ಟು ಹಣ್ಣುಗಳನ್ನ ನಾವು ಸೇವಿಸಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಏನು ದವಸ ಧಾನ್ಯಗಳಲ್ಲಿ ಇಲ್ಲದೆ ಇರುವಂತ ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು ಅಥವಾ ಜೀವಸತ್ವಗಳಿರ್ಬೋದು, ಲವಣ ಖನಿಜಗಳಿರ್ಬೋದು ಅಥವಾ ನಾರಿನಾಂಶ, ಹಾಗೆ ಫೈಟೋನ್ಯೂಟ್ರಿಯೆಂಟ್ಸ್ ಅಂತಹ ಕೆಲವೆಲ್ಲ ನಮ್ಗೆ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದ್ರಿಂದ ನಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ. ಅದರಿಂದ ನಾವು ನಗರ ತೋಟಗಾರಿಕೆಯಲ್ಲಿ ಹಣ್ಣು ಹಂಪಲುಗಳನ್ನು ಹೆಚ್ಚಾಗಿ ನಾವೇ ಬೆಳ್ಕೊಂಡು ನಮ್ಮ ಆರೋಗ್ಯನ ಸುಧಾರಿಸ್ಕೊಬಹುದು. ಪರಿಸರ ಕೂಡ ಹಸಿರಾಗಿರುತ್ತದೆ, ಪರಿಸರ ಹಸಿರಾಗಿರುತ್ತೆ. ಅದ್ರ ಜೊತೆಗೆ ಇತ್ತೀಚೆಗೆ ನೋಡಿರ್ಬೋದು, ನಗರದಲ್ಲಿ ಹೆಚ್ಚಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ, ನಗರೀಕರಣ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಕೈಗಾರಿಕರಣ ಆಗ್ತಾ ಇದೆ, ವಾಹನಗಳ ಮಟ್ಟ ಕಡಿಮೆ ಆಗ್ತಾ ಇದೆ. ಹಿಂಗ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೋನಾಕ್ಸೈಡ್ ಅನ್ನೋ ಅನಿಲಗಳ ಅಂಶ ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಗೆ ಉಸಿರಾಟದ ತೊಂದರೆಯೂ ಆಗ್ತಾ ಇದೆ, ನಮ್ಗೆ ಆಕ್ಸಿಜನ್ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಇತ್ತೀಚೆಗೆ ಡೆಲ್ಲಿ ಅಂತ ಒಂದು ನಗರಗಳಲ್ಲಿ ಹೆಚ್ಚಾಗಿ ನಾವು ಅಂದ್ರೆ ಶಾಲೆ ಕಾಲೇಜುಗಳಿಗೆ ರಜಾ ಕೊಟ್ಟಿರೋದಿರ್ಬೋದು ಅಥವಾ ಕಚೇರಿಗಳಿಗೂ ರಜಾ ಕೊಟ್ಟಿರೋ ಅನ್ನೋದನ್ನು ಸಹ ನಾವು ಓದಿದ್ದೀವಿ. ಅಂದ್ರೆ ಕಲುಷಿತ ಆಗಿ ನೋಡಿರ್ಬೋದು. ಅಂತ ಟೈಮಲ್ಲಿ ನಾವು ನಗರದಲ್ಲಿ ಆದಷ್ಟು ಹೆಚ್ಚಾಗಿ ಎಲ್ಲಾ ತರಹದ ಗಿಡ ಮರ ಅಥವಾ ಏನು ತೋಟಗಾರಿಕೆ ಸಂಬಂಧಪಟ್ಟಿರುವಂತದನ್ನೆಲ್ಲ ಬೆಳ್ಕೊಳ್ಳೋದ್ರಿಂದ ಪರಿಸರದಲ್ಲಿ ವಾಯು ಮಾಲಿನ್ಯನ ಕಡಿಮೆ ಮಾಡಬಹುದು, ಅಂದ್ರೆ ಆಕ್ಸಿಜನ್ ನ ಜಾಸ್ತಿ ಮಾಡಬಹುದು. ಅದ್ರ ಜೊತೆಗೆ ಧೂಳುನು ಸಹ ನಾವು ಏನು ಧೂಳಿಂದ ಸಹ ನಮ್ಗೆ ಆರೋಗ್ಯ ಒಂದು ಕೆಡೋದ್ರಿಂದ ಅದನ್ನು ಸಹ ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಈಗ ಎಲ್ಲೋ ಒಂದ್ ಕಡೆ ಕಚೇರಿಗಳಲ್ಲಿ ಮತ್ತೆ ಮನೆಗಳಲ್ಲೂ ಸಹ ನಾವು ಗಿಡಗಳನ್ನು ಬೆಳೆಸ್ತಾ ಇದೀವಿ, ಅಂದ್ರೆ ಅಲಂಕಾರಿಕ ಸಸಿಗಳಿಗೂ ಕಡೆನೂ ಜಾಸ್ತಿ ಗಮನ ಕೊಡ್ತಾ ಇದೇವೆ. ಒಂದು ಮನೆ ಮತ್ತೆ ಕಚೇರಿಗಳ ಒಂದು ಅಂದವನ್ನು ನಾವು ಅಂದ್ರೆ ಅದೊಂದು ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫಿಕೇಶನ್ ಅಂತೀವಿ, ಅದನ್ನ ಹೆಚ್ಚಿಸ್ತಾ ಇರೋದ್ರ ಜೊತೆಗೆ ನಮ್ಗೆ ಒಂಥರ ಕಚೇರಿಗಳಲ್ಲೇ ಇರ್ಬೋದು ಅಥವಾ ಮನೆಗಳಲ್ಲಿ ಒಳಗಡೆ ಹೋಗಿದ ತಕ್ಷಣ ಆ ಗಿಡಗಳನ್ನು ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಬರೋದ್ರಿಂದ ನಮ್ಗೆ ಒಂಥರ ಖುಷಿ ಆಗುತ್ತೆ. ಇದರಿಂದನೂ ಸಹ ಆರೋಗ್ಯದಲ್ಲೂ ಅದೇ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಜೊತೆಗೆ ವ್ಯಾಯಾಮ ಮತ್ತೆ ಯೋಗಾಸನ ಇರ್ಬೋದು ಅವುಗಳನ್ನೂ ಸಹ ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಮಾಡೋದ್ರಿಂದ ನಾವು ಹೆಚ್ಚಾಗಿ ಅಂದ್ರೆ ಆರೋಗ್ಯವಾಗಿ ಇರ್ತೀವಿ ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದು ಸರ್. ಆಮೇಲೆ ಡಾಕ್ಟರ್ ಶಾಲಿನಿ ಅವರೇ, ಈಗ ನಗರ ತೋಟಗಾರಿಕೆಯಲ್ಲಿ ತ್ಯಾಜ್ಯದ ನಿರ್ವಹಣೆ ಮತ್ತೆ ನೀರಿನ ಬಳಕೆ ಹೆಂಗ್ ಮಾಡ್ಕೋಬೇಕು? ತ್ಯಾಜ್ಯದ ನಿರ್ವಹಣೆ ಅಂತ ಬಂದಾಗ ಸರ್, ಈಗ ನಮ್ಮ ಉದಾಹರಣೆಗೆ ನಮ್ಮ ಬೆಂಗಳೂರು ಅಂತ ನಗರ ತಗೊಂಡ್ರೆ ಪ್ರತಿದಿನ ಏನಿಲ್ಲ ಅಂದ್ರೂ 3,000-3,500 ಟನ್ ಅಷ್ಟು ತ್ಯಾಜ್ಯ ನಮ್ಮ ಬೆಂಗಳೂರು ನಗರದಲ್ಲಿ ಉತ್ಪಾದನೆ. ಈಗ ತರಕಾರಿ ಕಸ ಯಾವುದೇ ಇರ್ಬೋದು, ಅಂದ್ರೆ ಏನು ಬಳಸದೆ ಏನು ಪ್ಲಾಸ್ಟಿಕ್ ಇರ್ಬೋದು ಇವೆಲ್ಲಾನು ಸೇರಿ ಅಷ್ಟು ಟನ್ನು ನಮ್ಮ ಬೆಂಗಳೂರು ನಗರದಲ್ಲೇ ಉತ್ಪಾದನೆ ಆಗ್ತಾ ಇದೆ. ಅಂದ್ರೆ ಸರಾಸರಿ ಒಂದು ಮನೆಯಲ್ಲಿ 300 ಗ್ರಾಮ್ ಅಷ್ಟು ತ್ಯಾಜ್ಯ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ಒಂದು 150 ಗ್ರಾಮ್ ಹಸಿ ತ್ಯಾಜ್ಯ ಇರೋದ್ರಿಂದ ಆ ತ್ಯಾಜ್ಯವನ್ನು ನಾವು ಮರುಬಳಕೆ ಮಾಡ್ಕೊಬಹುದು. ಅಂದ್ರೆ ಎರೆಹುಳ ಗೊಬ್ಬರ ಅಥವಾ ಕಾಂಪೋಸ್ಟ್ ತಯಾರಿಕೆ ಮಾಡಿಬಿಟ್ಟು ಅದನ್ನ ನಮ್ಮ ನಗರ ತೋಟಗಾರಿಕೆಯಲ್ಲಿ ಬಳಸೋದ್ರಿಂದ ತರಕಾರಿ ಬುಡದಲ್ಲಿ ಹಾಕ್ಬೋದು, ಬಟ್ ಅದು ಕೊಳಿಯೋದಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದರಿಂದ ನಾವು ಕಾಂಪೋಸ್ಟ್ ತರ ಸಪರೇಟ್ ಆಗಿ ಮಾಡಿಕೊಂಡು ಅದನ್ನ ನಾವು ನಮ್ಮ ಇದರಲ್ಲಿ ನಗರ ತೋಟಗಾರಿಕೆಯಲ್ಲಿ ಬಳಸೋದ್ರಿಂದ ಒಂದು ಗಿಡಗಳಿಗೆ ಗೊಬ್ಬರ ಕೊಟ್ಟಂಗಾಗುತ್ತೆ, ಜೊತೆಗೆ ತ್ಯಾಜ್ಯದಿಂದ ಏನು ಮಾಲಿನ್ಯ ಆಗ್ತಾ ಇದೆಯೋ ಅದನ್ನ ನಾವು ಹೊರಗಡೆಯಿಂದ ತರೋದು ಕೂಡ ಬಂದಾಗ ಖರ್ಚನ್ನು ಕಡಿಮೆ ಮಾಡಬಹುದು. ನೀರು ಉಪಯೋಗ ಮಾಡ್ಕೋಬಹುದು. ಅಂದ್ರೆ ಈಗ ಬಿದ್ದಂತಹ ಮಳೆ ನೀರನ್ನ ಕೊಯ್ಲು ಮಾಡೋದು ಒಂದು ಕಡೆ ಆದ್ರೆ ಬಳಸಿದಂತಹ ನೀರು ಅಂದ್ರೆ ಕಿಚನ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಬಾತ್ರೂಮ್ಗಳಲ್ಲಿ ಬಳಸಿದಂತ ನೀರನ್ನು ವೇಸ್ಟ್ ಆಗದಿರ ಅದನ್ನ ಶೇಖರಣೆ ಮಾಡಿ ಅದನ್ನ ಮತ್ತೆ ನಾವು ಮರುಬಳಕೆ ಮಾಡೋದೇ ಆದ್ರೆ ನಮ್ಗೆ ನೀರನ್ನು ಸಮರ್ಪಕವಾಗಿ ಬಳಸ್ಕೊಬಹುದು, ಅದ್ರ ಜೊತೆಗೆ ನೀರು ವೇಸ್ಟ್ ಆಗದೆ ಇರೋ ಹಾಗೆ ನಾವು ತಡೆಯಬಹುದು. ಆಮೇಲೆ ಈಗ ತೋಟಗಾರಿಕೆ ಅಥವಾ ಕೃಷಿ ಇದು ನಗರದಲ್ಲಿ ಮಕ್ಕಳಿಗಾಗ್ಲಿ ಮನೆ ಸದಸ್ಯರಿಗಾಗ್ಲಿ ಇದ್ರದ್ದು ಮಹತ್ವ ಗೊತ್ತಾಗ್ತಾ ಇಲ್ಲ, ಮತ್ತೆ ಇದು ಮರಿತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನೀವು ನಗರ ತೋಟಗಾರಿಕೆಯನ್ನ ಪರಿಚಯ ಮಾಡೋದ್ರಿಂದ ಮನೆಯಲ್ಲಿರೋ ಸದಸ್ಯರಿಗೆ ಇದ್ರದ್ದು ಮಹತ್ವ ಗೊತ್ತಾಗುತ್ತೆ, ಇದನ್ನ ಹೇಗೆ ಬೆಳಿಬಹುದು ಹೇಗೆ ಬೆಳಿಬಾರ್ದು ಅನ್ನೋದು ಗೊತ್ತಾಗುತ್ತಲ್ಲ. ಹೌದು ಸರ್, ಖಂಡಿತ. ಮೊದ್ಲೆಲ್ಲ ನಾವು ಮಕ್ಕಳನ್ನ ನೋಡಿರ್ಬೋದು ಸರ್, ಗೋಲಿ ಆಡ್ತಾ ಇದ್ರು, ಇಲ್ಲ ಚಿನ್ನಿದಾಂಡು ಆಡ್ತಾ ಇದ್ರು, ಜೂಟ ಆಟ ಆಡ್ತಾ ಇದ್ರು, ಎಷ್ಟೋ ಒಂದು ಆಟ ಪಾಠಗಳಲ್ಲಿ ಅವರು ತೊಡಗಿಸ್ಕೊಂತ ಇದ್ರು. ಆದ್ರೆ ಇತ್ತೀಚೆಗೆ ಮೊಬೈಲು ಅಥವಾ ಟಿವಿ ಇವುಗಳನ್ನೇ ಜಾಸ್ತಿ ನೋಡಿಕೊಂಡು ಅವರು ಟೈಮ್ ವೇಸ್ಟ್ ಮಾಡ್ತಾ ಇದಾರೆ, ಜೊತೆಗೆ ಅವರ ಆರೋಗ್ಯದ ಮೇಲೂ ಸಹ ಅದು ಒಂಥರ ಪರಿಣಾಮ ಬೀರ್ತಾ ಇದೆ. ಅದ್ರ ಬದಲಿಗೆ ಈಗ ವಯಸ್ಸಾಗಿರೋ ಅಂತ ಅಜ್ಜಿ ತಾತ ಅವರೆಲ್ಲ ಇರ್ತಾರೆ, ಅವ್ರ ಜೊತೆಗೆ ಮಕ್ಕಳು ಸಹ ಹೋಗಿ ಕೈ ತೋಟದಲ್ಲಿ ಅವರು ಸಹ ತೊಡಗಿಸ್ಕೊಂಡ್ರೆ ಒಂದ್ ಕಡೆ ಅವ್ರಿಗೆ ವ್ಯಾಯಾಮನೂ ಆಗುತ್ತೆ, ಜೊತೆಗೆ ಆ ಒಂದೊಂದು ಗಿಡ ಅಥವಾ ಮರ ಅಥವಾ ಅಲ್ಲಿ ಏನು ಬರುವಂತ ಪಕ್ಷಿಗಳಿರ್ಬೋದು ಅಥವಾ ಕೀಟಗಳಿರ್ಬೋದು ಅವುಗಳ ಬಗ್ಗೆ ಸಹ ಅವ್ರಿಗೆ ಪರಿಚಯ ಆಗುತ್ತೆ. ಈಗ ಎಷ್ಟೋ ಜನ ಮಕ್ಕಳಿಗೆ ಕೇಳಿದ್ರೆ ಕೆಲವ್ರಿಗೆ ಟೊಮೆಟೊ ಯಾಕೆ ಬೆಳಿಬೇಕು ಅಂದ್ರೆ ಗೊತ್ತಿಲ್ಲ, ಆಲೂಗಡ್ಡೆ ಹೆಂಗ್ ಬರುತ್ತೆ ಅಂದ್ರೆ ಟೊಮೆಟೊ ಮೇಲೆ ಬರುತ್ತಾ ಆಲೂಗಡ್ಡೆನೂ ಮೇಲೆ ಬರುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರಿಗೆ ಮಕ್ಕಳಿಗೆ ಗಿಡ ಮರಗಳ ಪರಿಚಯ ಆಗುತ್ತೆ ಸರ್. ಈಗ ನಗರ ತೋಟಗಾರಿಕೆಯಲ್ಲಿ ಎಷ್ಟು ಪ್ರಕಾರ ಇದೆ? ನಗರ ತೋಟಗಾರಿಕೆಯಲ್ಲಿ ಆಗ್ಲೇ ನಾನು ಹೇಳ್ದಾಗೆ ಸರ್, ಕೈತೋಟ ಅಂತ. ಕೈತೋಟ ಅಂದ್ರೆ ಮನೆ ಅಥವಾ ಮುಂದೆ ಅಥವಾ ಹಿಂದೆ ಮಾಡ್ಕೊಳ್ಳೋ ಅಂತದ್ದು. ತಾರಸ್ ಕೈತೋಟ ಅಂತ ಇದೆ, ಬಾಲ್ಕನಿ ಗಾರ್ಡನ್ ಅಂತಿದೆ, ವರ್ಟಿಕಲ್ ಗಾರ್ಡನ್ ಅಂತ ಅಂದ್ರೆ ಲಂಬ ಕೃಷಿ ಅಂತೀವಿ, ಅದನ್ನು ಸಹ ಮಾಡ್ಕೊಬಹುದು. ಅಥವಾ ಈ ಹೈಡ್ರೋಪೋನಿಕ್ಸ್ ಅಥವಾ ಅಕ್ವಾಪೋನಿಕ್ಸ್ ಇವೆಲ್ಲ ಕೃಷಿ ಮಾಡುವಂತದ್ದು. ಅದು ಫ್ರೇಮ್ ಎಲ್ಲ ಒಂದು ಸ್ಟ್ರಕ್ಚರ್ ಬರುತ್ತೆ, ಆ ಫ್ರೇಮ್ ಎಲ್ಲ ಮಾಡಿಕೊಂಡು ಅವಳಿಗೆ ಸೂಕ್ತವಾಗಿರುವಂತ ಗಿಡ ಅಲಂಕಾರಿಕ ಸಸಿಗಳಿರ್ಬೋದು, ಅಥವಾ ಕೆಲವು ತರಕಾರಿಗಳನ್ನು ಸಹ ನಾವು ವರ್ಟಿಕಲ್ ಗಾರ್ಡನ್ ಬಳ್ಳಿಗಳನ್ನು ಸಹ ಬೆಳ್ಕೊಬಹುದು. ಇದು ಯಾವ್ದು, ಬೀನ್ಸ್ ಆತರ, ಬೀನ್ಸ್ ಅಥವಾ ಎಲೆಕೋಸು, ಹೂಕೋಸು, ಇತ್ತೀಚೆಗೆ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಂತಾನೆ ನಾವು ಕೇಳ್ತೀವಿ, ವಿದೇಶಿ ತರಕಾರಿಗಳು ಅಂತಾನೆ ಇದಾವೆ ಸರ್. ರೆಡ್ ಕ್ಯಾಬೇಜ್ ಅಂತಿದೆ, ಟ್ಯೂಸು, ಬ್ರೋಕಲಿ, ಇವುಗಳೆಲ್ಲನೂ ಸಹ ನಾವು ವರ್ಟಿಕಲ್ ಗಾರ್ಡನ್ ಅಲ್ಲಿ ಬೆಳ್ಕೊಬಹುದು. ಜಾಗ ಇಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ, ಸಾಕಷ್ಟು ಜಾಗನೇ ಇರ್ತದೆ ಅಂತ ನಾವು ಹೇಳ್ತೇವೆ. ಹೌದು ಖಂಡಿತ ಸರ್, ನಿಮ್ಗೆ ಗೊತ್ತಾಗಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ಜ್ಞಾನ ಬೇಕಾಗುತ್ತೆ. ನೀವು ಏಕಾಏಕಿ ಇದನ್ನ ನಗರ ತೋಟಗಾರಿಕೆನ ಏಕಾಏಕಿ ಮಾಡಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ತಾವು ಇದ್ರ ಬಗ್ಗೆ ಅರಿವು ತಿಳ್ಕೊಳ್ಬೇಕು, ಅರಿವು ಮಾಡ್ಕೊಳ್ಬೇಕು. ಹೌದು ಸರ್, ಇದು ತಕ್ಷಣ ಅಂದ್ರೆ ಈಗ ನಗರ ತೋಟಗಾರಿಕೆ ಅಂದ ತಕ್ಷಣ ಎಷ್ಟೋ ಜನಕ್ಕೆ ತರಕಾರಿ ಯಾವ ರೀತಿ ನಾವು ಈಗ ಬಿತ್ತನೆ ಮಾಡ್ಬೇಕು, ಈಗ ಕೆಲವರು ಬರ್ತಾರೆ ನಮ್ಮ ಒಂದು ಸಂಸ್ಥೆಗೆ ಬಂದು ಕೆಲವು ನಮ್ಮಲ್ಲೇ ಮಾಹಿತಿ ತಗೊಳಕ್ಕೆ ಬರ್ತಾರೆ ನಗರ ತೋಟಗಾರಿಕೆ ಬಗ್ಗೆ. ಫಸ್ಟ್ ಗೆ ಅಂತ ಬಂದಾಗ ಈಗ ಕುಂಡ ಮಿಶ್ರಣ, ಈಗ ಒಂದು ನಾವು ಪಾಟ್ಗೆ ಒಂದು ಏನು ಮಿಶ್ರಣ ಹಾಕ್ಬೇಕಾಗುತ್ತೆ, ಅದನ್ನ ಯಾವ ರೀತಿ ತಯಾರಿಸ್ಕೊಬಹುದು ಅಂತ ಕೇಳಕ್ಕೆ ಬರ್ತಾರೆ. ಈಗ ಕುಂಡ ಮಿಶ್ರಣ ಅಂತ ಬರೀ ಮಣ್ಣು ಹಾಕ್ಬೇಕಾ? ಇಲ್ಲ, ಖಂಡಿತವಾಗಿಲ್ಲ, ಬರೀ ಮಣ್ಣು ಹಾಕ್ಬಾರ್ದು. ಮಣ್ಣಿನ ಜೊತೆಗೆ ಸ್ವಲ್ಪ ಕಾಂಪೋಸ್ಟ್ ಅಂದ್ರೆ ತಿಪ್ಪೆ ಗೊಬ್ಬರನೋ ಆಮೇಲೆ ಮರಳು, ಮೂರು ಮಿಶ್ರಣ ಮಾಡಿ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಕುಂಡ ಮಿಶ್ರಣ ಮಾಡ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ನಾವು ಬೇಕು ಅಂತಂದ್ರೆ ಎರೆಹುಳ ಗೊಬ್ಬರ ಅಥವಾ ಕೋಕೋ ಪೀಟು ಸಹ ನಾವು ಮಿಶ್ರಣ ಮಾಡಿ ಮಾಡ್ಕೊಂಡು ಪಾಟು ಮಾಡ್ಕೊಬೇಕಾಗುತ್ತೆ. ಜೊತೆಗೆ ಬಿತ್ತನೆ ಮಾಡೋದು, ಬಿತ್ತನೆ ಮಾಡೋದು ಅಂತ ಬಂದಾಗ ಕೆಲವೆಲ್ಲ ನಾವು ಡೈರೆಕ್ಟ್ ಆಗಿ ಬಿತ್ತನೆ ಮಾಡಬಹುದು. ಈಗ ಸೊಪ್ಪಿನ ಬೀಜಗಳಿರ್ಬೋದು, ಬೆಂಡೆಕಾಯಿ, ಇವುಗಳನ್ನೆಲ್ಲ ಡೈರೆಕ್ಟ್ ಆಗಿ ಬಿತ್ತನೆ ಮಾಡಿ ನಾವು ತರಕಾರಿಗಳನ್ನ ಬೆಳ್ಕೊಬಹುದು. ಅದೇ ನಿಮ್ಗೆ ಈಗ ಟೊಮೆಟೊ ಅಥವಾ ಚಿಲ್ಲಿ, ಇದು ಮೆಣಸಿನಕಾಯಿ, ಆಮೇಲೆ ದೊಣ್ಮೆಣಸಿನಕಾಯಿ, ಇಲ್ಲ ಕೋಸು, ಇವುಗಳು ಅಂತ ಬಂದಾಗ ಮೊದಲಿಗೆ ಪ್ರೋಟ್ರೇ ಅಂತ ಸಿಗುತ್ತೆ. ಆ ಪ್ರೋಟ್ರೇನಲ್ಲಿ ಬೀಜಗಳನ್ನು ಬಿತ್ತುಬಿಟ್ಟು ಅವುಗಳು ಒಂದು ಅಂದ್ರೆ ಈಗ 25-30 ದಿನ ಆದ್ಮೇಲೆ ಅವುಗಳನ್ನ ಮತ್ತೆ ನಾವು ಬೇರೆ ಪಾಟ್ಗಳಿಗಿರ್ಬೋದು ಅಥವಾ ಗ್ರೋ ಬ್ಯಾಗ್ಸ್ ಇರ್ಬೋದು ಅವುಗಳನ್ನ ತೆಗೆದು ನಾಟಿ ಮಾಡಬಹುದು. ಈ ತರದ್ದು ಮಾಹಿತಿಗೆ ತುಂಬಾ ಜನಕ್ಕೆ ಅಗತ್ಯವಾಗಿದೆ ಸರ್. ಅಂದ್ರೆ ಈ ಪರಿಕರಗಳು ಸಿಗ್ತವ ಈ ತೋಟಗಾರಿಕೆ ಮಾಡ್ಬೇಕಂದ್ರೆ? ತೋಟಗಾರಿಕೆ ಮಾಡ್ಬೇಕು ಅಂದ್ರೆ ಪರಿಕರಗಳು ಬೇಕೇ ಬೇಕಾಗುತ್ತೆ. ಅಂದ್ರೆ ಈಗ ಕುಂಡ ಮಿಶ್ರಣ ಇರ್ಬೋದು ಅಥವಾ ಬೇರೆ ಬೇರೆ ಗಾತ್ರದಲ್ಲಿರುವಂತಹ ಪಾರ್ಟ್ಸ್ ಅಂತ ಇರ್ಬೋದು, ಅಥವಾ ಕೆಲವು ಸಲಕರಣೆಗಳು ಇದಾವೆ, ಸಣ್ಣ ಸಣ್ಣ ಸಲಕರಣೆಗಳು, ಹ್ಯಾಂಡ್ ಶಾವಲ್ ಅಂತೀವಿ, ಅಥವಾ ಕುರು ಇದು ಏನು ಸ್ಪೇಡ್ ಅಂತ ಬರುತ್ತೆ, ಚನಿಕೆ ಅಂತ ಬರುತ್ತೆ, ಆಮೇಲೆ ಕಳೆ ತೆಗೆಯುವ ಯಂತ್ರ ಬರುತ್ತೆ, ಹ್ಯಾಂಡ್ ಸ್ಪ್ರೇಯರ್ ಬೇಕಾಗುತ್ತೆ, ಈ ತರ ಸಿಕೇಚರ್ ಬೇಕಾಗುತ್ತೆ. ಅಂದ್ರೆ ಗಿಡಗಳು ಏನಾದ್ರೂ ಸರಿಯಾಗಿ ಬೆಳೆಯಲಿಲ್ಲ ಅಂತಂದಾಗ ಅವಳನ್ನ ಚಾಟ್ನಿ ಮಾಡುವಂತದ್ದು, ಕತ್ತರಿಸೋ ಅಂತದ್ದು, ಇದಕ್ಕೆಲ್ಲ ಮಾಡಿದಾಗ ಕೆಲವು ಸಲಕರಣೆಗಳು ಸಹ ಬೇಕಾಗುತ್ತೆ. ಅದ್ರ ಜೊತೆಗೆ ಪ್ಲಾಂಟ್ ಸ್ಟ್ಯಾಂಡ್ ಅಂತ ಬರುತ್ತೆ. ಈಗ ನಮ್ಗೆ ಜಾಗದ ಅಭಾವ ಇರೋದ್ರಿಂದ ನಾವು ಪ್ಲಾಂಟ್ ಸ್ಟ್ಯಾಂಡ್ ಅಂತ ಅನ್ನೋದನ್ನು ಸಹ ಬಳಸ್ಕೊಬೇಕಾಗುತ್ತೆ. ಈ ಪ್ಲಾಂಟ್ ಸ್ಟ್ಯಾಂಡ್ ಬಳಸ್ಕೊಳ್ಳೋದ್ರಿಂದ ಏನಪ್ಪಾ ಅಂತಂದ್ರೆ ಅದು ಒಂದು ಅಥವಾ ಎರಡು ಅಥವಾ ಮೂರು ಸ್ಟೆಪ್ ಇರುತ್ತೆ. ಜಾಗ ಇಲ್ಲದೆ ಇದ್ರೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕುಂಡಗಳನ್ನ ಅಂದ್ರೆ ಗಿಡಗಳನ್ನ ಇಟ್ಬಿಟ್ಟು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳನ್ನ ಬೆಳ್ಕೊಬಹುದು ಸರ್. ಈಗ ಹೆಚ್ಚಿನ ಪ್ರಮಾಣದ ಗಿಡಗಳು ಅಂದ್ರಲ್ಲ, ಈಗ ನಗರ ತೋಟಗಾರಿಕೆಯಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಬೆಳೆಗಳನ್ನ ನಾವು ಅಲ್ಲಿ ಬೆಳೆದ್ಕೊಂತ ಹೋಗ್ಬಹುದು? ತರಕಾರಿ ಬೆಳೆಗಳು ಬಂದಾಗ ಸರ್ ಎಲ್ಲಾ ತರಕಾರಿ ಬೆಳೆಗಳನ್ನು ಬೆಳಿಬಹುದು, ಅದರಲ್ಲೂ ಸೊಪ್ಪು ತರಕಾರಿಗಳು ಅಂತಂದಾಗ ಎಲ್ಲಾ ತರಕಾರಿಗಳನ್ನು ಬೆಳಿಬಹುದು. ಹೂವಿನ ಗಿಡಗಳು ಅಂತ ಬಂದಾಗ ಕೆಲವು ಸೀಮಿತವಾಗಿದೆ, ನಾನು ಆಗ್ಲೇ ಹೇಳ್ದಾಗೆ ಇದು ಚೆಂಡು ಹೂವ, ಇದು ಸೇವಂತಿಗೆ, ಗುಲಾಬಿ, ಹಾಗೆ ಕನಕಾಂಬರ, ಮಲ್ಲಿಗೆ, ಇಂಥ ಬೆಳೆಗಳನ್ನ ಬೆಳಿಬಹುದು. ಹಣ್ಣಿನ ಬೆಳೆಗಳು ಅಂತ ಬಂದಾಗ ನಿಮ್ಗೆ ಸೀಬೆ, ದಾಳಿಂಬೆ, ನಿಂಬೆ, ಬಾಳೆ, ಪಪ್ಪಾಯ, ಈ ಬೆಳೆಗಳನ್ನ ಬೆಳ್ಕೋಬಹುದು. ಇನ್ನು ಔಷಧಿ ಗೆಡ್ಡೆಗಳು ಸಹ ಬೆಳ್ಕೋಬಹುದು, ಆಲೂಗೆಡ್ಡೆ, ಗೆಣಸು, ಇವೆಲ್ಲ ಅಂದ್ರೆ ಮೂಲಂಗಿ, ಕ್ಯಾರೆಟ್, ಇವೆಲ್ಲ ತರಕಾರಿಗೆ ಬರುತ್ತೆ. ಆ ತರಕಾರಿ ಬೆಳೆಗಳು ಎಲ್ಲ ಬೆಳ್ಕೊಬಹುದು ಸರ್. ಇನ್ನು ಅಲಂಕಾರಿಕ ಸಸಿಗಳು ಅಂತ ಬಂದಾಗ ಒಂದು ಕಡೆ ನಮ್ಗೆ ಅಂದವಾಗಿ ಕಾಣಿಸೋದು ಮುಖ್ಯವಾಗುತ್ತೆ, ಇನ್ನೊಂದು ಅನೇಕ ಜನರು ನಗರಗಳಲ್ಲಿ ಹೇಳ್ಬೇಕು ಅಂತಂದ್ರೆ 80% ಅಂದ್ರೆ ಈಗ ಟೈಮ್ ಅನ್ನು ನಾವು ಕಚೇರಿ ಇಲ್ಲ ಮನೆಗಳಲ್ಲೇನೆ ಕಾಲ ಕಳೀತಾ ಇದ್ದೀವಿ. ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅಷ್ಟೊಂದು ಅಂದ್ರೆ ಇದು ಗಾಳಿ ನಮ್ಗೆ ಚೆನ್ನಾಗಿರೋದು ಸಿಗೋದಿಲ್ಲ. ಆಗ ನಾವು ಗಾಳಿನ ಅಂದ್ರೆ ಏನು ವಾಯು ಮಾಲಿನ್ಯ ಆಗ್ತಾ ಇದೆಯೋ ಅಥವಾ ಮನೆಯಲ್ಲಿ ಒಳ್ಳೆ ಗಾಳಿ ಸಿಗ್ಬೇಕು ಅನ್ನೋ ಗಿಡಗಳು, ಈಗ ಏರ್ ಪ್ಯೂರಿಫೈಯರ್ಸ್ ಪ್ಲಾಂಟ್ಸ್ ಅಂತಾನೆ ಇದಾವೆ ಸರ್, ಅಂತ ಒಂದು ಗಿಡಗಳನ್ನ ನಾವು ಅಲಂಕಾರಿಕ ಸಸಿಗಳನ್ನ ಬೆಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ. ಈಗ ನಮ್ಗೆ ಈ ಕುಂಡಕ್ಕೆ ಅಂದ್ರೆ ತಾವು ನಗರ ಕೃಷಿ ಬಗ್ಗೆ ಹೇಳ್ಬೇಕಂದ್ರೆ ಈ ಕುಂಡಕ್ಕೆ ಬೇರೆ ಬೇರೆ ಮಿಶ್ರಣವನ್ನ ಹಾಕ್ಬೇಕಾಗತ್ತಲ್ಲ, ಅದನ್ನ ಹೆಂಗೆ ತಯಾರಿ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಬಗ್ಗೆ ಹೇಳಿ. ಕುಂಡ ಮಿಶ್ರಣ ಅಂತ ಅಂದಾಗ ಒಂದು ಕೆಂಪು ಮಣ್ಣು, ಅದು ಬಹಳ ಇಂಪಾರ್ಟೆಂಟ್. ಕೆಂಪು ಮಣ್ಣು ಬೇಕಾಗುತ್ತೆ, ಕೆಂಪು ಮಣ್ಣು ಅದ್ರ ಜೊತೆಗೆ ಮರಳು ಮತ್ತೆ ಕೊಟ್ಟಿಗೆ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಂತ ಏನಂತೀವೋ ಅದು ಎರೆಹುಳ ಗೊಬ್ಬರ. ಅಂದ್ರೆ ಗೊಬ್ಬರ ಅಂತ ಬಂದಾಗ ಬರೀ ಕೊಟ್ಟಿಗೆ ಗೊಬ್ಬರ ಈಗ ಎಲ್ಲಾ ಕಡೆ ಸಿಗೋದಿಲ್ಲ, ಈಗ ನಗರದಲ್ಲಿ ಅಂತ ಬಂದಾಗ ಸಿಗೋದಿಲ್ಲ. ಎರೆಹುಳ ಗೊಬ್ಬರ ಹಾಕೊಂಬುದು, ಇಲ್ಲ ಕುರಿ ಗೊಬ್ಬರ ಸಿಕ್ಕಿದ್ರೆ ಕುರಿ ಗೊಬ್ಬರ ಹಾಕೊಂಬುದು, ಅದ್ರ ಜೊತೆಗೆ ಕೋಕೋ ಪೀಟ್ ಬಳಸೋದು. ಈಗ ತಾರಸಿ ಕೈತೋಟ ಮಾಡೋರು ಒಂದು ಏನಪ್ಪಾ ಅಂತಂದ್ರೆ ಆದಷ್ಟು ಮಣ್ಣಿನ ಜೊತೆ ಕೋಕೋ ಪೀಟ್ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾದದ್ದು. ಯಾಕೆ ಅಂತ ಅಂದ್ರೆ ಈಗ ಮಣ್ಣು ಜಾಸ್ತಿ ನಿಮ್ಗೆ ಗೊತ್ತೇ ಇದೆ ತುಂಬಾ ಭಾರ ಇರುತ್ತೆ. ಈಗ ಭಾರ ಇರೋ ಅಂತದಾದ್ರೆ ನಮ್ಮ ತಾರಸಿ ಅದನ್ನ ತಡ್ಕೊಳ್ಳೋ ಅಂತ ಸ್ಟ್ರೆಂತ್ ಇದ್ರೆ ಅದು ತಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಒಂದು ಕುಂಡವನ್ನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಒಂದ್ ಪಾರ್ಟ್ ನಾವು ಶಿಫ್ಟ್ ಮಾಡ್ಬೇಕು ಅಂದಾಗ ಬರೀ ಮಣ್ಣಿದ್ರೆ ಏನಾಗುತ್ತೆ ಅಂದ್ರೆ ಅದು ಭಾರ ಇರುತ್ತೆ, ಅಷ್ಟು ಬೇಗ ಶಿಫ್ಟ್ ಮಾಡೋದಿಕ್ ಆಗೋದಿಲ್ಲ. ಅದೇ ಕೋಕೋಪೀಟ್ ಆದ್ರೆ ಅದು ಹಗುರವಾಗಿರುತ್ತೆ, ಅದನ್ನ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಈಸಿಯಾಗಿ ಕುಂಡಗಳನ್ನು ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡಬಹುದು. ಜೊತೆ ಏನು ನಮ್ಮ ತಾರಸಿಯಲ್ಲಿ ಭಾರ ಅಂತ ಅನ್ಸ್ಕೊಂತೀವೋ ಅದನ್ನು ಸಹ ಕಡಿಮೆ ಮಾಡಬಹುದು. ಅದ್ರ ಜೊತೆ ಈ ಕೋಕೋಪೀಟ್ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಅದು ನೀರ್ ಇಟ್ಕೊಳ್ಳೋ ಅಂತ ಶಕ್ತಿ ಜಾಸ್ತಿ ಇರುತ್ತೆ. ಅದೇ ನೀವ್ ಏನಾದ್ರೂ ಈಗ 2-3 ದಿನಗಳು ಎಲ್ಲೋ ಒಂದು ಪ್ರವಾಸ ಹೋಗ್ತೀರಾ, ಎಲ್ಲೋ ಒಂದು ಊರಿಗೆ ಅಂದಾಗ ನೀನು 3-5 ದಿನ ಸಹ ನೀರ್ ಕೊಡದೇ ಇದ್ರು ಸಹ ಈ ಕೋಕೋಪೀಟ್ ಅಲ್ಲಿರೋ ಅಂತ ತೇವಾಂಶನೇ ಗಿಡಕ್ಕೆ ಲಭ್ಯ ಆಗ್ತಾ ಇರುತ್ತೆ. ಅದರಿಂದ ಕೋಕೋಪೀಟ್ ಬೆಳೆಸೋದು ಬಹಳ ಸೂಕ್ತವಾದದ್ದು. ಈಗ ಈ ಪೋಷಕಾಂಶಗಳ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ ಹೆಂಗ್ ಮಾಡಬೇಕಾಗುತ್ತೆ? ಪೋಷಕಾಂಶಗಳು ಅಂತ ಬಂದಾಗ ಈಗ ಕೋಕೋಪೀಟ್ ಅಲ್ಲಿ ಆದಷ್ಟು ಪೋಷಕಾಂಶಗಳಿರುತ್ತೆ, ಮಣ್ಣಲ್ಲೂ ಪೋಷಕಾಂಶಗಳಿರುತ್ತೆ. ನಾವು ಕುರಿ ಗೊಬ್ಬರ ಏನು ಗೊಬ್ಬರ ಕೊಟ್ಟಿರ್ತೀವೋ ಅದರಲ್ಲೂ ಪೋಷಕಾಂಶಗಳಿರುತ್ತೆ. ಆದ್ರೆ ತಿಂಗಳಿಗೊಂದ್ಸಲ ಅಂತ ಬಂದಾಗ ಅಥವಾ ತಿಂಗಳಿಗೆ 2 ಸಲ ಅಂತ ಬಂದಾಗ ಆಗಾಗ ನಾವು ಈಗ ನಾವು ನಗರ ತೋಟಗಾರಿಕೆ ಉದ್ದೇಶ ಏನು, ಒಂದು ರಸಾಯನ ಮುಕ್ತವಾಗಿರುವಂತ ತಾಜಾ ಹಣ್ಣು ತರಕಾರಿಗಳನ್ನ ನಾವು ಬಳಸಬೇಕಾಗಿರೋದು. ಆಗ ಅಂತ ಬಂದಾಗ ನಾವು ಆದಷ್ಟು ಸಾವಯವ ಗೊಬ್ಬರಗಳನ್ನ ಬಳಸೋದು ಬಹಳ ಇಂಪಾರ್ಟೆಂಟ್. ಕಾಂಪೋಸ್ಟ್ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ, ಈಗ ಬೇವಿನಿಂಡಿ, ಜೈವಿಕ ಗೊಬ್ಬರಗಳು ಅಂತಿದೆ, ಟ್ರೈಕೋಡರ್ಮಾ, ಸುಡಮನಸ್ಸು, ಈ ಗೊಬ್ಬರಗಳು ಅಥವಾ ಜೀವಾಮೃತ, ಅವರೇ ಜೀವಾಮೃತನ ತಯಾರು ಮಾಡಿಕೊಂಡು ಅದನ್ನು ಸಹ ಅವರು ಬಳಸ್ಕೊಂಡು ಗೊಬ್ಬರವಾಗಿ ಕೊಡಬಹುದು. ಡಾಕ್ಟರ್ ಶಾಲಿನಿ ಅವರು ಇಷ್ಟೆಲ್ಲ ತಾವು ಹೇಳಿದ್ರಿ, ಈಗ 1,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ನಾವು ಈಗ ಸೊಪ್ಪು ತರಕಾರಿ ಆಗ್ಲಿ ಅಥವಾ ಈಗ ಹೂವಿನ ಗಿಡಗಳಾಗ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದಲ್ಲ? ನಮ್ಮ ಮನೆ ಮಟ್ಟಿಗೆ ಬೆಳ್ಕೊಬಹುದು ಸರ್. ಈಗ ಒಂದು 3-4 ಜನ ಏನು ಇರ್ತಾರೋ ಅಷ್ಟು ಜನಕ್ಕೆ ಸಾಕಾಗುತ್ತೆ. ಅದು ಏನಾದ್ರೂ ಉಳಿದ್ರು ಸಹ ಬೇಕಾದ್ರೆ ನಿಮ್ಮ ರಿಲೇಟಿವ್ಸ್ಗೋ ಅಥವಾ ಫ್ರೆಂಡ್ಸ್ಗೋ ಕೊಡಬಹುದು ಖಂಡಿತ. ಅದನ್ನು ಸಹ ಈಗ ಒಂದು ಕಮ್ಯುನಿಟಿ ಅಂತ ಮಾಡಿಕೊಂಡು ಆದಷ್ಟು ಜನ ಮಾಡ್ಕೊಂತ ಇದ್ದಾರೆ ಸರ್. ಅಂದ್ರೆ ಎಕ್ಸ್ಚೇಂಜ್ ಅಂತ ಮಾಡಿಕೊಂಡು ಶೇರ್ ಮಾಡಿಕೊಂಡು ಆ ಒಂದು ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಒಂಥರ ಖುಷಿ ಇರುತ್ತೆ. ನಾವು ಬೆಳೆದಿರೋ ಅಂತ ತರಕಾರಿ ಬೇರೆಯವ್ರಿಗೆ ಕೊಡ್ತಾ ಇದೀವಿ ಅನ್ನೋ ಒಂದು ಉದ್ದೇಶ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಅವ್ರ ಮಧ್ಯನೂ ಒಂದು ಬಾಂಧವ್ಯ ಬೆಳೀತಾ ಇದೆ ಸರ್. ಅಂದ್ರೆ ಈಗ ಜಾಸ್ತಿ ಬೆಳೆದಿದ್ದನ್ನ ಮಾರಬಹುದು ಸರ್. ಈಗ ಅಷ್ಟು ಮಾರೋ ಮಟ್ಟಿಗೆ ಇನ್ನೂ ಯಾರು ಹೋಗಿಲ್ಲ, ಇನ್ನೂ ಶೇರ್ ಮಾಡ್ಕೊಳ್ಳೋ ಅಂತ ಮಟ್ಟಿಗೆ ಹೋಗಿದ್ದಾರೆ. ಮಾಹಿತಿ ತಗೊಂಡು ಇಂಟೆನ್ಸಿವ್ ಕಲ್ಟಿವೇಟ್ ಮಾಡಿದ್ರೆ ಆಗುತ್ತೆ ಖಂಡಿತ. ಕೆಲವರೆಲ್ಲ ಈಗ ಬರೀ 1 ಸ್ಕ್ವೇರ್ ಫೀಟ್ ಅಂತ ನೀವು ಆಗ್ಲೇ ಹೇಳ್ತಾ ಇದ್ದೀವಿ, 1 ಸ್ಕ್ವೇರ್ ಫೀಟ್ ಇರ್ಬೋದು, 1,000 ಸ್ಕ್ವೇರ್ ಫೀಟ್ ಇರ್ಬೋದು ಅಥವಾ 2,000 ಸ್ಕ್ವೇರ್ ಫೀಟ್ ಮೇಲ್ಚಾವಣಿ ಬೇರೆ ಬೆಳಿಬಹುದು. ನೀವು ಬಳ್ಳಿ ತರಕಾರಿಗಳನ್ನು ಬೆಳಿಬಹುದು. ಆದ್ರೆ ಏನಪ್ಪಾ ಅಂತಂದ್ರೆ ಸರ್, ಒಂದು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಫಸ್ಟ್ ಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಕುಂಡ ನೆಲದ ಮೇಲೆ ಬೆಳೆದಂಗೆ ನಾವು ಕುಂಡಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ, ಅಷ್ಟೊಂದು ಇಳುವರಿ ಬರುತ್ತೆ ಅಂತ. ಅದಕ್ಕಿಂತ ನೆಲದ ಮೇಲೆ ಬೆಳೆದಿದ್ದಾದ್ರೆ ನಮ್ಗೆ ಮನೆ ಮಟ್ಟಕ್ಕೆ ಇರ್ಬೋದು ಅಥವಾ ಬೇರೆ ರಿಲೇಟಿವ್ಸ್ ಫ್ರೆಂಡ್ಸ್ ಕೊಡೋ ಮಟ್ಟಕ್ಕೆ ನಾವು ಬೆಳ್ಕೊಬಹುದು. ಅದೇ ನೀವು ಏನೋ ಮೇಲ್ಚಾವಣಿನೋ ಅಥವಾ ಈಗ ಏನು ವರ್ಟಿಕಲ್ ಗಾರ್ಡನಿಂಗ್ ಅಲ್ಲಿ ಬೆಳೆಯೋದಾದ್ರೆ ಸ್ವಲ್ಪ ನಮ್ಗೆ ಇಳುವರಿ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಈಗ ನಗರ ಕೃಷಿ ಮಾಡಬೇಕಂದ್ರೆ ಇದು ಒಂದು ಉತ್ತಮ ಆಯ್ಕೆ, ನಗರ ತೋಟಗಾರಿಕೆ ತುಂಬಾನೇ ಉತ್ತಮವಾದ ಆಯ್ಕೆ. ಬಟ್ ಏನಪ್ಪಾ ಅಂತಂದ್ರೆ ಆದಷ್ಟು ಅದ್ರ ಬೆಳೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು, ತಜ್ಞರ ಸಲಹೆಗಳನ್ನ ತಗೊಂಡು ಅವರು ಆದಷ್ಟು ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಈಗ ಈ ನಗರ ತೋಟಗಾರಿಕೆ ಆರಂಭ ಮಾಡಬೇಕು ಮತ್ತೆ ಈ ಕಡೆ ಸ್ವಲ್ಪ ಮಾಹಿತಿ ಪಡ್ಕೊಳ್ಬೇಕು ಅಂತ ಇರ್ತಾರಲ್ಲ, ಅವರಿಗೆ ಎಲ್ಲಾದ್ರೂ ತರಬೇತಿ ಸಿಗ್ಬೋದಾ ತಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ? ಖಂಡಿತ ಸರ್, ಈಗಾಗಲೇ ನಾವು ಅರ್ಬನ್ ಆರ್ಟಿಕಲ್ಚರ್ ಅಥವಾ ನಗರ ತೋಟಗಾರಿಕೆ ಅನ್ನೋದ್ರ ಬಗ್ಗೆ ನಾವು 4-5 ತರಬೇತಿಗಳನ್ನು ಈಗಾಗಲೇ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಈ ನಗರ ತೋಟಗಾರಿಕೆ ಬಗ್ಗೆ ನಗರವಾಸಿಗಳಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅವರೇ ನಮ್ಮಲ್ಲಿ ಬಂದು ಅಂದ್ರೆ ಪೇಯ್ಡ್ ಪ್ರೋಗ್ರಾಮ್ಸ್ ಅಂದ್ರೆ ನಾವೇ ಹಣ ಕೊಟ್ಟು ನಾವೇ ತರಬೇತಿ ತಗೊಂತೀವಿ ಅನ್ನೋ ಮಟ್ಟಿಗೆ ಬಂದಿರೋದ್ರಿಂದ ನಾವು ಪೇಯ್ಡ್ ಪ್ರೋಗ್ರಾಮ್ ಅಂತಾನು ಸಹ ಪ್ರಾರಂಭಿಸಿದ್ದೇವೆ. ಇಲ್ಲಿ ಏನಪ್ಪಾ ಅಂತಂದ್ರೆ 2 ದಿನಗಳ ಮಟ್ಟಿಗೆ ನಾವು ತರಬೇತಿಯನ್ನ ಕೊಡ್ತೇವೆ. 2 ದಿನಗಳಿಗೆ 1,500 ರೂಪಾಯಿ ಶುಲ್ಕವನ್ನು ಅವರು ಕೊಟ್ಟು ತರಬೇತಿನ ಪಡ್ಕೊಬಹುದು ಸರ್. ಅಂದ್ರೆ ಈಗ ನಾವು ಕೈತೋಟ ಅಂತ ನಾವು ಈಗೆಲ್ಲ ಹಿಂದೆಲ್ಲ ನಾವು ಕರಿತಿದ್ವಿ, ಈಗ ಕೈತೋಟ ಅಲ್ಲ, ಇದು ನಗರ ತೋಟ, ಮನೆಯ ತೋಟ ಅಂತ ನಾವು ಹೇಳ್ಬೋದು, ಮೇಲ್ಛಾವಣಿಯ ತೋಟ ಅಂತ ಹೇಳ್ಬೋದು, ಟೆರೆಸ್ ಗಾರ್ಡನ್ ಅಂತ ಹೇಳ್ಬೇಕಾಗುತ್ತೆ. ಕೈ ತೋಟದ ಆ ಕಾನ್ಸೆಪ್ಟ್ ನಮ್ದು ಹಳ್ಳಿಗೆ ಹೋದಾಗ ದೊಡ್ಡ ಜಾಗ ಇದ್ದಾಗ ಆಗುತ್ತೆ. ಈ ಕೈತೋಟ ಪ್ರಶ್ನೆನೇ ಬರೋದು, ಕೈತೋಟ ಪ್ರಶ್ನೆ ಅಂತಂದಾಗ ಕೆಲವರು ಈಗ ಸೈಟ್ 2-2 ಸೈಟ್ ತಗೊಂಡು ಅದು ಒಂದ್ ಸೈಟ್ ಅಲ್ಲಿ ಮನೆ ಕಟ್ಟಿ ಇನ್ನೊಂದ್ ಸೈಟ್ ಅಲ್ಲಿ ಕೈತೋಟ ಮಾಡ್ತಾ ಇದಾರೆ ಸರ್. ಮಟ್ಟಿಗೆ ಇರುತ್ತದೆ ಅದು. ಈಗ ಆದಷ್ಟು ತಾರಸಿ ಕೈತೋಟ ಅಂತಾನೆ ಅಂತ, ತಾರಸಿ ತೋಟ ಹೌದು. ಅಂದ್ರೆ ನಗರ ತೋಟಗಾರಿಕೆ ಅಂದ್ರೆ ತಾರಸಿ ತೋಟ ಅಥವಾ ಮನೆ ಗೋಡೆ ಮೇಲೆ ಹಚ್ಚಿದಂತ ಗಿಡಗಳು, ಸಸ್ಯಗಳು, ಹೂವಿನ ತರಕಾರಿಗಳು, ಹೂವಿನ ಇವು ಈ ಸಂಪ್ರೀತಿ